ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ ಆಗದು ನಿರಾಸರೇ ಸಿಗುವುದು ಸಂಕಷ್ಟದ ಕೊಡುಗು ಕಳೆಯುವುದು ಸುಖದಿಂದ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಅನಾದಿ ಕಾಲದಿಂದಲೂ ಮಹಿಳೆಯರು ವಿವಿಧ ಕ್ಷೇತ್ರಗಳ ಜೊತೆಗೆ ಕೃಷಿ ಕ್ಷೇತ್ರದಲ್ಲೂ ತಮ್ಮನ್ನ ತೊಡಗಿಸಿಕೊಂಡಿದ್ದಾರೆ. ಎಷ್ಟೋ ಮಹಿಳೆಯರು ತಮ್ಮ ಮನೆಯ ಕೆಲಸ ಕಾರ್ಯಗಳ ಜೊತೆಗೆ ಕೃಷಿಯನ್ನೂ ಮಾಡಿಕೊಂಡು ಪ್ರಗತಿಯನ್ನ ಸಾಧಿಸಿದವರು ನಮ್ಮ ಮುಂದೆ ಬಹಳಷ್ಟು ಜನ ಇದ್ದಾರೆ. ಮಹಿಳೆಯರು ಇಲ್ಲದಿದ್ರೆ ಕೃಷಿ ಕಾರ್ಯಗಳು ಅಪೂರ್ಣ ಅಂತಾನೆ ಹೇಳಬಹುದು. ಕೃಷಿ ಎಂದರೆ ಹೊಲದಲ್ಲಿ ಉತ್ತಿ ಬಿತ್ತುವ ಕಾಯಕದ ಜೊತೆಗೆ ಕೋಳಿ ಸಾಕಾಣಿಕೆಯಿಂದ ಹಿಡಿದು ಹೈನುಗಾರಿಕೆಯವರೆಗೆ ಕೃಷಿಯೊಂದಿಗೆ ಬೆರೆತು ಹೋಗಿರುವಂತಹ ಎಲ್ಲ ಕಾರ್ಯಗಳಲ್ಲಿಯೂ ಮಹಿಳೆಯರು ರೈತನಿಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಒಬ್ಬ ಗೃಹಿಣಿ ಯಶಸ್ವಿ ರೈತ ಮಹಿಳೆಯೂ ಆಗಬಹುದು ಎನ್ನುವುದನ್ನ ತೋರಿಸಿಕೊಟ್ಟಿದ್ದಾರೆ. ಪ್ರತಿ ವರ್ಷ ಈ ದಿನ ರೈತ ಮಹಿಳಾ ದಿನಾಚರಣೆ ಎಂದು ಆಚರಿಸುತ್ತೇವೆ. ನಮ್ಮ ಎಲ್ಲ ರೈತ ಮಹಿಳೆಯರಿಗೂ ರೈತ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಇಂದಿನ ಕಿಸಾನವಾಣಿಯಲ್ಲಿ ರೈತ ಮಹಿಳೆಯರು ತಮ್ಮ ಕಷ್ಟ ಸುಖಗಳನ್ನು ಹಂಚಿಕೊಂಡಿದ್ದಾರೆ. ಬನ್ನಿ ಕೇಳೋಣ. ರೈತ ಬಾಂಧವರು ಈಗ ನಮ್ಮ ಜೊತೆಯಲ್ಲಿ ಸುಷ್ಮಾ ವಿಘ್ನೇಶ್ವರ್ ಭಟ್ ಅವರಿದ್ದಾರೆ. ನಮ್ಮ ಅಂಕೋಲಾ ತಾಲೂಕಿನ ನೇವಳಸೆ ಗ್ರಾಮದವರು. ಅವರು ಪ್ರಮುಖವಾಗಿ ಎರೆಗೊಬ್ಬರ ತಯಾರು ಮಾಡುವುದು ಮತ್ತೆ ನರ್ಸರಿಯನ್ನ ಬೆಳೆಸ್ತಾ ಇದ್ದಾರೆ. ಇದರ ಅನುಭವವನ್ನ ಈಗ ನಮ್ಮ ಜೊತೆ ಹಂಚಿಕೊಳ್ತಾರೆ. ನಮಸ್ಕಾರ ಸುಷ್ಮಾ. ನಮಸ್ತೆ. ಈ ನರ್ಸರಿ ಮಾಡುವುದು ಅಥವಾ ಕೃಷಿಯ ಒಂದು ಭಾಗದಲ್ಲಿ ತೋಡಿಕೊಳ್ಳುವುದು ಇದೆಲ್ಲನೂ ಕೂಡ ಸಹಜವಾಗಿ ಗಂಡಸೂರು ಮಾಡ್ತಾ ಇರ್ತಾರೆ. ನೀವು ಕೂಡ ಇದರಲ್ಲಿ ಬಹಳಷ್ಟು ಆಸಕ್ತಿ ತಗೊಂಡು ಮಾಡ್ತಾ ಇದ್ದಾರೆ. ಅನೇಕರಿಂದ ಶಹಬಾಷ್ ಅನಿಸ್ಕೊಂಡಂತವ್ರು. ಇಲ್ಲಿ ಆಸಕ್ತಿ ಬಂದಿದ್ದು ಏನು, ಹಿನ್ನೆಲೆ ಸ್ವಲ್ಪ ಹೇಳ್ತೀರಾ? ನಾನು ಆಕ್ಚುಲಿ ಬಂದಿದ್ದು ಕೃಷಿ ಫ್ಯಾಮಿಲಿಯಿಂದ. ನನ್ನ ತಂದೆ ಒಬ್ರು ಪ್ರಗತಿಪರ ಕೃಷಿಕರು, ಯಾಕಂದ್ರೆ ಕೃಷಿಯಲ್ಲಿ ಹೊಸ ಹೊಸ ಅನ್ವೇಷಣೆಗಳನ್ನ ಮಾಡ್ತಾ ಇದ್ದವರು. ಸುಮಾರು 1999 2000 ಇಸ್ವಿಯಲ್ಲೇ ಅವರು ನಮ್ಮ ಈ ಕ್ಷೇತ್ರದಲ್ಲಿ ಯಾರೂ ಬೆಳೆದೇ ಇದ್ದಂತ ಜೀನೇನ್ ಬಾಳೆಯನ್ನ ಬೆಳೆದು ಅದರಲ್ಲಿ ಸಕ್ಸಸ್ ಆದವರು. ಆಮೇಲೆ ಕಾಪು ಮುದ್ದಣ ನರ್ಸರಿಯಿಂದ, ನಮ್ಮ ಒಂದು ಉತ್ತರ ಕನ್ನಡದ ಮೂಲೆ ಒಂದು ಹಳ್ಳಿಯಿಂದ ಕಾಪು ಮುದ್ದಣ ನರ್ಸರಿಗೆ ಹೋಗಿ ಹೊಸ ಹೊಸ ತಳಿಯ ತೆಂಗುಗಳನ್ನ ತಂದು ಮಾಡಿ ಅದರಲ್ಲಿ ಸಕ್ಸಸ್ ಆದಂತವರು. ನಾನು ಚಿಕ್ಕ ವಯಸ್ಸಲ್ಲಿ ಇದ್ದಾಗಿಂದ, ನನಗೊಂದು 2.5-3 ವರ್ಷ ಇದ್ದಾಗಿಂದನು ಅವ್ರ ಜೊತೆಯಲ್ಲೇ ನನ್ನ ತೋಟಕ್ಕೆ ಕರ್ಕೊಂಡು ಹೋಗೋದು. ಎಷ್ಟರ ಮಟ್ಟಿಗೆ ಅಂದ್ರೆ, ಆ ಒಂದು ತೆಂಗಿನ ಗಿಡ ನೆಡೋದಾದ್ರೆ ಅವರು ಮಣ್ಣು ಹಾಕಿದ್ರೆ ನಾನು ಗಿಡ ಹಿಡ್ಕೊಂಡು ಹೊಂಡದಲ್ಲಿ ಹಿಡ್ಕೊಂಡು ನಿಂತ್ಕೊಳ್ತಾ ಇದ್ದೆ. ಆವತ್ತಿನ ಅವ್ರು ಹೇಳಿದ್ ಒಂದೇ ನನಗೆ, ಕೃಷಿ ಲಾಭದಾಯಕ ಅಲ್ಲ ಅಂತ ನಾವು ಯಾರು ಹೇಳಬಾರದು. ಕೃಷಿಯನ್ನ ನಾವು ಸರಿಯಾದ ರೀತಿಯಲ್ಲಿ ಮಾಡಿದ್ರೆ ಕೃಷಿ ನಮಗೆ ಒಳ್ಳೆ ಆದಾಯವನ್ನ ತಂದುಕೊಡ್ತದೆ. ನಾವೇ ಸರಿಯಾದ ರೀತಿಯಲ್ಲಿ ಮಾಡದೆ ಹೋದ್ರೆ ಕೃಷಿ ಹೇಗೆಗೂ ಮಾಡಿಕೊಂಡು ಅಜ್ಜನೇ ಟಾಲ್ದ ಮರಕ್ಕೆ ನೇಣು ಹಾಕೊಂಡು ಕೃಷಿ ಲಾಭ ಅಲ್ಲ ಅಂತ ಹೇಳ್ತಾ ಹೋದ್ರೆ ಆಗೋದಿಲ್ಲ ಅಂತ ಆ ಚಿಕ್ಕ ವಯಸ್ಸಿಂದ ಹೇಳಿದ ಮಾತು ತಲೆಯಲ್ಲಿ ಒಂಥರ ಪ್ರಿಂಟ್ ಆಗ್ಬಿಟ್ಟಿತ್ತು. ಸೊ ಅದೇ ಇದ್ರಲ್ಲೇ 9th ಅಲ್ಲಿರುವಾಗ ತೊಟ್ಟಿಯನ್ನು ಮಾರಾಟಕ್ಕೆ ಬಂದಿದ್ರು. ಅದು 2500 ಒಂದೊಂದು ತೊಟ್ಟಿ ಅಂತ ಕೊಡ್ತಿದ್ರು. ತೋಟಗಾರಿಕಾ ಇಲಾಖೆ ಸಹಯೋಗದಲ್ಲೇನೋ ಬಂದಿದ್ರು ಅವರು. ಆವಾಗ 5 ತೊಟ್ಟಿಯನ್ನ ತಗೊಂಡು ಮಾಡಿದ್ವಿ. ಎರೆಹುಳ ಗೊಬ್ಬರ ಸ್ಟಾರ್ಟ್ ಮಾಡಿದ್ದು ಅವಾಗ 5,000 ಒಂದ್ ತೊಟ್ಟಿಗಿತ್ತು. 25,000 ಅನ್ನ ಇನ್ವೆಸ್ಟ್ ಮಾಡಿದ್ದು. ಆಕ್ಚುಲಿ ಹೇಳ್ಬೇಕಂದ್ರೆ ಅವಾಗ ತಂದೆಯವರು ಮನೇಲಿ ಅಷ್ಟೊಂದು ಕ್ಯಾಶ್ ಇರಲಿಲ್ಲ, ಒಂದೇ ತೊಟ್ಟಿ ಸಾಕು ಅಂತ ಹೇಳಿದ್ರು. ಅವಾಗ ಅವ್ರ ಹತ್ರ ಹಠ ಮಾಡಿ ಎಚ್ಚಲ ಅವರು ಅವಾಗ ಹೇಳಿದ ಮಾತು, ನಿನಗೆ ಸಾಲ ಅಂತ ಕೊಡ್ತೀನಿ, ಇದನ್ನ ತೀರಿಸಬೇಕು ಅಂತ. ಆವಾಗ 25,000 ಅನ್ನ ತಂದೆಯವ್ರ ಹತ್ರನೇ ಸಾಲ ಮಾಡಿ ಆ ತಗೊಂಡು ಹಾಕಿ ಮಾಡಿದ್ದು. ನಾನು ಎಜುಕೇಶನ್ ಫೀಲ್ಡ್ ಅಲ್ಲಿ ಇರೋವಾಗ ನನಗೆ ಬ್ಯಾಕ್ ಬೋನ್ ಆಗಿ ನಿಂತಿದ್ದು ನನ್ನ ಫ್ಯಾಮಿಲಿ. ಯಾಕಂದ್ರೆ ನಾನಿರೋದು ಹಾಸ್ಟೆಲ್ ಅಲ್ಲಿ, ಕುಮಟಾ ಹವ್ಯಕ್ ಹಾಸ್ಟೆಲ್ ಅಲ್ಲಿ ಇರ್ತದೆ ಪಿಯುಸಿಯಿಂದ. ಆವಾಗ ನಾನು ವಾರಕ್ಕೊಂದ್ ದಿವಸ ಮನೆಗೆ ಬರ್ತಿದ್ದೆ, ಅಲ್ಲಿವರೆಗೆ ಅದ್ರ ಮೇಂಟೆನೆನ್ಸ್ ಎಲ್ಲಾನು ನೋಡ್ಕೊಂಡಿದ್ದವ್ರೆ. ಇವತ್ ಸುಷ್ಮಾ ಭಟ್ ನೇವಳಸೆ ಅಂದ್ರೆ ಏನೊಂದ್ ಕ್ಯಾರೆಕ್ಟರ್ ಇದೆ, ಅದಕ್ಕೆ ಬ್ಯಾಕ್ ಬೋನ್ ಫ್ಯಾಮಿಲಿ. ನನ್ನ ತಮ್ಮಂದು ಶ್ರೀರಾಮ್ ದೇಶೀಯ ಗೋಸಂರಕ್ಷಣಾ ಟ್ರಸ್ಟ್ ಅಂತ ಮಾಡಿ 30 ದನಗಳನ್ನ ಸಾಕ್ತಾ ಇದ್ದ. ಸೊ ಅವಾಗ ಆ ಸಗಣಿಯನ್ನ ಏನ್ ಮಾಡ್ಬೇಕು ಅಂತ ವಿಚಾರ ಮಾಡ್ತಾ ಇದ್ದ ಟೈಮ್ ಅಲ್ಲಿ ಕಂಡಿದ್ದು ಎರೆಹುಳ ಗೊಬ್ಬರ ತಯಾರಿಕೆ. ಅವಾಗ ಅದ್ರ ಬಗ್ಗೆ ಏನು ಅಷ್ಟೊಂದು ನಾಲೆಜ್ ಕೂಡ ಇರಲಿಲ್ಲ. ಫಸ್ಟ್ ಅದಕ್ಕೆ ಸಗಣಿ ಹಾಕ್ತಿದ್ವಿ, ಆಮೇಲೆ ತರ್ಕನ್ ಬಳಸೋದಾಗ್ಲಿ ಸೊಪ್ಪನ್ ಬಳಸೋದಾಗ್ಲಿ ಎಲ್ಲಾನು ಪ್ರಯೋಗ ಮಾಡ್ತಾ ಹೋಗಿದ್ವಿ. ಹಸಿ ಸೊಪ್ಪು ಮತ್ತೆ ಆ ತರ್ಕಿಂದೆಲ್ಲ ಆಗಿ ಎರೆಹುಳ ಗೊಬ್ಬರ ತಯಾರಾದ್ರೂ ಸಹಿತ ಅದು ವೇಟ್ ಲೆಸ್ ಆಗೋದಾಗ್ಲಿ, ಇವನ್ ಅದು ಹೀಟ್ ಆಗೋದಾಗ್ಲಿ, ಪ್ರತಿಯೊಂದು ಪ್ರಾಬ್ಲಮ್ ಅನ್ನು ಫೇಸ್ ಮಾಡಿ ಅಪ್ ನೆಕ್ಸ್ಟ್ ಅದು ಒಂದ್ ವರ್ಷದ ನಂತರ ತೊಟ್ಟಿ ಎಲ್ಲ ಹೆಗ್ಣ ತಿನ್ಕೊಂಡು ಹೋಗಿ, ನಂತರ ಕಡ್ಪಾಕಲ್ನಿಂದ 8 ತೊಟ್ಟಿ ಕಟ್ಸಿ ಇನ್ವೆಸ್ಟ್ ಮಾಡಿ, ಅದರಲ್ಲಿ ಮತ್ತೆ ಇಲಿ ತಿನ್ನೋದಾಗ್ಲಿ ಅಥವಾ ಈ ಗಾಳಿ ಆಡದೆ ಇರೋದ್ರಿಂದ ಬರೋಂತ ಪ್ರಾಬ್ಲಮ್ಸ್ ಇಂದನಾಗ್ಲಿ ಅದಷ್ಟು ಕಲ್ಲನ್ನ ಕಿತ್ತು ಇವಾಗ ಹೊಸ ವಿಧಾನದಲ್ಲಿ ಎರೆಹುಳ ಗೊಬ್ಬರವನ್ನ ತಯಾರು ಮಾಡ್ತಾ ಇದೀವಿ. ನೇವಳಸೆ ಒಂದ್ ಬ್ರಾಂಚ್ ಅಲ್ಲಿ ಇಯರ್ಲಿ 1000 ಕ್ವಿಂಟಲ್ ನಿಯರ್ ಪ್ರೊಡಕ್ಷನ್ ಇದೆ. ಆರ್ಡರ್ಸ್ ಜಾಸ್ತಿ ಇರೋದ್ರಿಂದಾಗಿ ಮತ್ತೆ ನಾಗೂರಲ್ಲಿ 5 ಎಕರೆ ಲೀಸ್ ತಗೊಂಡು ಅಲ್ಲಿ 3 ಎಕರೆ ಅಷ್ಟು ದೊಡ್ಡ ಜಾಗದಲ್ಲಿ ಇವಾಗ ಗೊಬ್ಬರ ಫ್ಯಾಕ್ಟ್ರಿ ತಯಾರಾಗ್ತಾ ಇದೆ. ಜೊತೆಗೆ ಮಿರ್ಜಾನಲ್ಲಿ ಒಂದ್ ನರ್ಸರಿ ಇದೆ. ಇಲ್ಲಿ ನೇವಳಸೆಯಲ್ಲಿ ಅಡಿಕೆ ಗಿಡ ಅಂದ್ರೆ ಬೀದ್ದಡಿಕೆಯನ್ನ ತರಿಸಿ ಅಡಿಕೆ ಗಿಡವನ್ನ ತಯಾರು ಮಾಡ್ತಾ ಇದೀವಿ. ಇಯರ್ಲಿ ಒಂದು 15,000-20,000 ತನಕ ಅಡಿಕೆ ಗಿಡ ತಯಾರಾಗತ್ತೆ. ಮಿರ್ಜಾನ್ ನರ್ಸರಿಲಿ ಎಲ್ಲಾ ತರದ ಹಾರ್ಟಿಕಲ್ಚರಲ್ ಪ್ಲಾಂಟ್ಸ್ ಎಲ್ಲ ಇದೆ. ಸಸ್ಯ ಮಿತ್ರ ಶುದ್ಧ ಸಾವಯವ ಎರೆಹುಳ ಗೊಬ್ಬರ ಅಂತ ಪ್ರಿಂಟೆಡ್ ಬ್ಯಾಗ್ ಅಲ್ಲಿ 40 kg ಬ್ಯಾಗ್ ಬರ್ತಾ ಇದೆ. ಅದನ್ನ ಸೊಸೈಟಿಗಳಿಗೆ ಕೊಡ್ತೀನಿ, ರೈತರಿಗೆ ಕೊಡ್ತೀನಿ, ಕೆಲವೊಂದಿಷ್ಟು ಆರ್ಗ್ಯಾನಿಕ್ ಶಾಪ್ಗಳಿಗೆ, ತುಂಬಾ ನರ್ಸರಿಗಳಿಗೆ, ಎಲ್ಲಾ ಕಡೆ ಉಡುಪಿ, ಬ್ರಹ್ಮಾವರ, ಮಂಗಳೂರು, ಕಾರ್ಕಳ ತನಕ ನನ್ನ ಗೊಬ್ಬರ ಸೇಲ್ಸ್ ಇದೆ. ಅಟ್ ಪ್ರೆಸೆಂಟ್ ಬೆಂಗಳೂರು ಕೂಡ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಆಕ್ಚುಲಿ ಹೇಳೋದಿಷ್ಟೇ, ಕೃಷಿ ಕ್ಷೇತ್ರ ಅನ್ನೋದು ಎಲ್ಲೂ ಸಲ್ಲದವರ್ ಇಲ್ಲಿ ಸಲ್ಲುವರಯ್ಯ ಅನ್ನೋ ಕಾನ್ಸೆಪ್ಟ್ ಮೊದಲು ಹೋಗ್ಬೇಕು. ಎಜುಕೇಟೆಡ್ ಆಗಿದ್ಕೊಂಡು ಕೃಷಿಗೆ ಬರ್ಬೇಕು. ಮನೆಯಲ್ಲಿರೋ ಜಮೀನನ್ನ 5-10 ಎಕರೆನೋ ಅಥವಾ ಎಷ್ಟೇ, ಇವಾಗ ಆಕ್ಚುಲಿ 1 ಎಕರೆ ಇದ್ರೂ ಕೂಡ ಅದ್ರಲ್ಲಿ ಸಮಗ್ರ ಕೃಷಿ ಮಾಡಿಕೊಂಡು ಆರಾಮಾಗಿ ನೆಮ್ಮದಿಯಾಗಿ ಬದುಕ್ತಾ ಇರೋರು ಇದಾರೆ. ರೈತರ ಮಕ್ಕಳಿಗೆ ಬರಬೇಕಾಗಿರೋದು ಇಷ್ಟೇ. ನಾನ್ ಕೃಷಿಕ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳೋದಕ್ಕೆ ಒಂದು ಧೈರ್ಯ ಬೇಕಷ್ಟೇ. ಈಗ ನಮ್ಮ ಜೊತೆಯಲ್ಲಿ ಕಮಲಾ ಪ್ರಭಾಕರ್ ನಾಯ್ಕ ಅವರಿದ್ದಾರೆ. ಇವರು ಸಿದ್ದಾಪುರ ತಾಲೂಕಿನ ಹಸುವಂತೆ ಗ್ರಾಮದವರು. ಅವರು ಪ್ರಗತಿಪರವಾಗಿ ಕೃಷಿಯನ್ನ ಮಾಡ್ತಾ ಇರೋದ್ರಿಂದ ಅನೇಕ ಪ್ರಶಸ್ತಿಗಳನ್ನು ಕೂಡ ಪಡೆದಿದ್ದಾರೆ, ಸನ್ಮಾನಗಳನ್ನ ಪಡೆದಂತವರು. ಅವರ ಅನುಭವವನ್ನ ಈಗ ನಾವು ಕೇಳೋಣ. ನಮಸ್ಕಾರ ಕಮಲಾ ನಾಯ್ಕ ಅವರೇ. ನಮಸ್ಕಾರ. ನಿಮಗೆ ಅನೇಕ ಪ್ರಶಸ್ತಿ ಸನ್ಮಾನಗಳು ಆಗಿದ್ದವು, ಏನನ್ಸುತ್ತೆ? ನಮ್ದೇ ನಾವು ಕೃಷಿ ಮಾಡ್ತಾ ಇರೋದಕ್ಕೆ ಅವ್ರೊಂದು ಖುಷಿ ಪಟ್ಟು ಆ ತರ ಒಂದು ನಮ್ಗೆ ಹೆಸರು ಅಂತಂದ್ರೆ ಗುರುತಿಸಿದ್ರು. ಆಮೇಲೆ ನಮ್ಗೆ ಸಂತೋಷ ಆಯ್ತು. ಆಮೇಲೆ ಕೆಲವೆಲ್ಲ ಪ್ರಶಸ್ತಿ ಕೊಡೋದಕ್ಕೆ ಅದಕ್ಕೆಲ್ಲ ನಮ್ಮ ಇವರು ಕೂಡ ನಮ್ಗೆ ಸಹಕಾರ ಮಾಡಿದ್ರು. ಅಂದ್ರೆ ನೀವು ಇಂತಹ ಪ್ರಶಸ್ತಿ ಅದು ಇದು ಗಮನ ಏನಿರ್ಲಿಲ್ಲ, ಕೆಲಸ ಮಾಡ್ತಾ ನಮ್ ಕೆಲಸ ನಾವು ಮಾಡ್ತಿದ್ವಿ, ಅದೇನು ಗಮನ ಏನಿರ್ಲಿಲ್ಲ, ಅವ್ರು ಗುರುತಿಸಿದ್ರು. ಇಷ್ಟೆಲ್ಲಾನು ಬೆಳೆ ವೈವಿಧ್ಯನೇ 4 ಎಕರೆದೊಳಗೆ ಏನೇನು ತಗೊಂಡ್ರಿ ಹೇಳ್ರಿ? ನಾವು ಸರ್ ಅನಾನಸ್ 2 ಎಕರೆ ಮಾಡಿದೀವಿ, ಅದರಲ್ಲಿ ಅಡಿಕೆ ಹಚ್ಚಿದೀವಿ. ಈಗ 2 ವರ್ಷ ನಿಂತಿಗೆ ಅಡಿಕೆ ಕೂಡ ಬರ್ತಾ ಇದೆ. ಅನಾನಸ್ ಕೆಲವು ಹಳೆದಾಗಿ ತೆಗೆದಿದ್ವಿ, ಸ್ವಲ್ಪ ಅನಾನಸ್ ಉಂಟು. ಅದರಲ್ಲಿ ಮೊದಲಿನ ತೋಟದಲ್ಲಿ ಕೂಡ ಹಳೆ ಅಡಿಕೆಗೆಲ್ಲ ಕಾಳುಮೆಣಸು ಹಚ್ಚಿದ್ವಿ, ಅದು ಈ ಸಲ ಮಳೆ ಜಾಸ್ತಿ ಆಗೋದ್ರಿಂದ ಬಾಳ ಗಿಡ ಸತ್ತೋಯ್ತು, ಕೊಳೆ ಬಂದು. ಇಲ್ಲಾಂದ್ರೆ ನಮ್ಗೆ ನಾವೇ ಆದಂತ ನಮ್ದೇ ಕೃಷಿ ನಾವೇ ಮಾಡ್ಕೊಳ್ತೀವಿ. ಕೆಲವು ಟೈಮ್ನಲ್ಲಿ ಜನ ಹಚ್ಚಿ ಕೆಲಸ ಮಾಡಿಸ್ತಾ ಇದೀವಿ. ಇವಾಗ ಯಾಕಂದ್ರೆ ಜನ ಈಗ ಬಹಳ ಕಷ್ಟ ಸರ್, ರೈತರ ಕೆಲಸನೇ ಕಷ್ಟದ ಕೆಲಸ. ಯಾಕಂದ್ರೆ ಅವ್ರು ಮಾಡ್ಲೇಬೇಕು, ಅನಿವಾರ್ಯ ಮಾಡ್ತಾ ಇರ್ತೀವಿ. ಎಲ್ಲದು ರೈತರ ಕೆಲಸ ಬಹಳ ಕಷ್ಟದ ಕೆಲಸ, ಕಷ್ಟದ ಕೆಲಸ ಅಂತಾನೆ ಹೊರಗಡೆ ಎಲ್ಲ ಜನ ರೈತರ ಮಕ್ಕಳೇ ಕೂಡ ಹೊರಗಡೆ ಎಲ್ಲ ವಲಸೆ ಹೋಗ್ತಾ ಇದಾರೆ. ಅಲ್ಲಿ ಹೋದಾಗ ಅವ್ರಿಗೆ ಅದು ಕಷ್ಟ ಆಗಿರ್ತೈತಿ ಇದ್ರಕ್ಕಿಂತನು. ಏನ್ ಬಿಡು, ನಾವು ನಮ್ದೇ ನಾವು ಮಾಡ್ಕೊಂಡ್ರೆ ಯಾಕೆ ನಾವು ಮಾಡಬಾರ್ದು ಅನ್ನೋದು ಅವ್ರಿಗೆ ಅನಿಸಿಕೆ. ಈಗ ಮನಸ್ಸು ಕೂಡ ಬದಲಾವಣೆ ಆಗಿದೆ, ಆದ್ರೂ ಕೂಡ ನಮ್ಮನ್ನು ನೋಡಿ ಮಾಡೋರು ಕೂಡ ಆಸಕ್ತಿದ್ದರಿದ್ದಾರೆ. ಆ ರೀತಿಯಲ್ಲಿ ನಾವು ಕೂಡ ಅವರಿಗೆ ಕೆಲವು ಈ ತರ ಮಾಡಿದ್ರೆ ಹೀಗೆ ಇದೆ, ಸೋಮ ಅವರಿಗೆ ನಮ್ದೇ ಅನಾನಸ್ ಗಿಡ ತಗೊಂಡು ಹೋಗ್ರಿ, ಈ ತರ ಅಡಿಕೆ ಸಸಿ ಹಚ್ಚ್ರಿ, ನಿಮ್ದು ಜಾಗ ಚೆನ್ನಾಗಿದೆ ಅಂತ ಹೇಳಿ ಅವ್ರು ಬೋರೆಲ್ಲ ಹಾಕ್ಸಿ ನಮ್ಮ ಪಕ್ಕದಲ್ಲೇ ಅವರು ನೋಡಿ ಚೆನ್ನಾಗಿ ಮಾಡಿದ್ರು, ಒಳ್ಳೆ ಕೆಲಸ ಮಾಡ್ತಾರೆ ಅವರು. ಹೌದು. ಈಗ ನಿಮ್ಗೆ ಇಷ್ಟೆಲ್ಲ ಬೆಳೆ ವೈವಿಧ್ಯತೆ ಬೇರೆ ಬೇರೆ ಬೆಳೆಯನ್ನ ಹಾಕಿದಿರಲ್ಲ, ಇವನ್ನ ಹಾಕ್ಬೇಕು ಅಂತೇಳಿ ಬೇರೆ ರೈತರ ನೋಡಿ ಹುಮ್ಮಸ್ಸು ಬಂತು ಅಥವಾ ಹೇಗೆ ಸ್ಟಡಿ ಮಾಡಿದ್ದೆ? ಅದರಲ್ಲಿ ಸರ್ ನಾವು ಸ್ವಲ್ಪ ನಮ್ಗೆ ಭಾಷೆ ಬನವಾಸ ಕಡೆ ಸ್ವಲ್ಪ ಸಂಪರ್ಕಗಳು ಉಂಟು. ಅಲ್ಲಿ ಹೋದಾಗ ನಮ್ಮ ರಿಲೇಷನ್ ಕೂಡ ಈ ತರ ಅನಾನಸ್ ನಲ್ಲಿ ಅಡಿಕೆ ಹಚ್ಚೋದು ಅದು ಇದೆಲ್ಲ ಕೆಲವರೆಲ್ಲ ಮಾಡೋದೆಲ್ಲ ಕಂಡು ಬರ್ತಾ ಇತ್ತು. ಅದನ್ನ ನೋಡಿ ನಾವ್ ಯಾಕೆ ಮಾಡಬಾರ್ದು ಹೀಗೆ ಅನ್ನೋದೊಂದು ಅನಿಸಿಕೆ ಬಂತು. ನಾವು ಅದೇ ರೀತಿ ಮಾಡಿದ್ವಿ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ? ಒಂದು 8 ವರ್ಷ ಬೆಳೆದಿದ್ವಿ ಸರ್, ಇವಾಗ ಸ್ವಲ್ಪ ಕಡಿಮೆ ಆಗಿದೆ. ಅದರಲ್ಲಿ ಅಡಿಕೆ ಗಿಡ ಹಚ್ಚಿ 4-5 ವರ್ಷಕ್ಕೆ ಬಂದ್ಬಿಡ್ತು ಅಡಿಕೆ. ಈಗ ಅಡಿಕೆ ಚೆನ್ನಾಗಿದೆ, ಅಡಿಕೆ ಬಂದ್. ಅನಾನಸ್ ಬೆಳೆ ಹೇಗೆ ಅನಿಸ್ತು ನಿಮ್ಗೆ? ಅನಾನಸ್ ಬೆಳೆ ಸರ್ ಚೆನ್ನಾಗಿ ಅನಿಸ್ತು. ಒಂದು ಎಕರೆ ಕನಿಷ್ಠ ಒಂದು 20 ಟನ್ ಕೂಡ ಬೆಳೆದಿದ್ವಿ. ಅದರಲ್ಲಿ ರೇಟು ನಮಗೆ ಒಳ್ಳೆ ಇಳುವರಿ ತಕ್ಕಾಗಿ ನಮ್ಗೆ ರೇಟ್ ಬಂದ್ರೆ ತುಂಬಾ ನಮ್ಗೆ ಒಳ್ಳೆ ಲಾಭದಾಯಕ ರೈತರಿಗೆ, ಅದ್ ನಾವು ಕಂಡಿದ್ದ ಲಾಭದಾಯಕ ಅದರಲ್ಲೇ ಸರ್. ಈಗ ಕನಿಷ್ಠ ಅಂದ್ರೆ ಒಂದು 15 ರೂಪಾಯಿ ರೇಟ್ ಇದ್ರು ಒಂದು 20 ಟನ್ಗೆ ಆಯ್ತಲ್ಲ, ಆ ರೀತಿ ನಾವು ಬೆಳೆ ತಗೊಂಡಿದೀವಿ. 20 ರೂಪಾಯಿ ರೇಟ್, 22 ರೂಪಾಯಿ ರೇಟ್ ತಗೊಂಡಿದೀವಿ. ಈಗ ನಮ್ಮ ಜೊತೆಯಲ್ಲಿ ಹಿರಿಯ ರೈತ ಮಹಿಳೆ ಗುಲಾಬಿ ನಾಯ್ಕ ಅವರಿದ್ದಾರೆ. ಇವರು ಕೇಣಿ ಗ್ರಾಮದವರು. ಇವತ್ತು ಅನೇಕ ಬೆಳೆಗಳನ್ನ ಮಾಡ್ತಾ ಇದ್ದಾರೆ. ಬಾಲ್ಯದಿಂದಲೂ ಕೂಡ ಅವರು ಕೃಷಿ, ತೋಟಗಾರಿಕೆ ಇಂಥವೆಲ್ಲನೂ ಮಾಡ್ಕೋವಂತ ಬೆಳ್ಕೋವಂತ ಬಂದಿದ್ದಾರೆ. ಅವರ ಅನುಭವವನ್ನ ಈಗ ನಾವು ಕೇಳೋಣ. ನಮಸ್ಕಾರ ಗುಲಾಬಿ ಮೇಡಮ್. ಹೌದು, ನಾವು ಇದು ಕೆಮ್ಮುಡಿ ನೆಡ್ತೇವೆ. ಅದು ಗೊಬ್ಬರ ಹೊಂಡ ತೋಡಿ ಗೊಬ್ಬರ ಹಾಕಿ ಆಮೇಲೆ ಬೀಜ ಎಲ್ಲ ಹಾಕಿ ಆಮೇಲೆ ನಾವು ನೀರು ಬೀರಾಕ್ತೇವೆ ಕಲ್ಲಂಗಡಿ. ಆಮೇಲೆ ಅದು ಬೆಳೆ ಬರ್ಬೇಕಿದ್ರೆ ಬೆಳೆ ಬರ್ತೀರಿ, ಬೆಳೆ ಬರ್ಬೇಕಿದ್ರೆ ತೆಗಿಬೇಕಿದ್ರೆ ಆಳ ಜನಕ್ಕೆ ತಗೊಂಡು ಅದೆಲ್ಲ ಕುಯ್ಯಬೇಕಿದ್ರೆ ಕುಯ್ಯೋದು. 8 ಜನ ಬೇಕಾಗ್ತಾರೆ, 8 ಜನ ತಗೊಂಡು ಅದೆಲ್ಲ ಕೊಯ್ತೇವೆ. ನಾವು ಕೊಯ್ದು ಗಾಡಿ ಬಿಡಿ ಎಲ್ಲ ತುಂಬ್ತೇವೆ. ಒಂದು ಗಾಡಿ, 2 ಗಾಡಿ, 10 ಗಾಡಿ ತನಕ ನಾವು ಬೆಳೆ ಕಲ್ಲಂಗಡಿ ಬೆಳೆ ತುಂಬ್ತೇವೆ. ಆಮೇಲೆ ಮತ್ತೆ ಬೆಳೆ ಬೆಳಿಬೇಕಿದ್ರೆ ಮೂಲಂಗಿ ಅದು ಇದು ನೆಟ್ಟಿ ಅದು ಆಮೇಲೆ ಅದು ಕೋಳಿ ಬಿಳಿ ಮಾಡಿ ಮೂಲಂಗಿ ಬೀಜ ಹಾಕೋದು, ಗೊಬ್ಬರ ಹಾಕೋದು, ಅದೆಲ್ಲ ನೀರು ಹಾಕೋದು, ಎಲ್ಲ ಇದು ಮಾಡಿ ಅದು ಬೆಳೆ ಬರ್ತಿರಲ್ಲ 2,000-3,000 ತಗದು ತೊಳೆದು ಬೀರ್ ತಗದು ಆಳು ಬೀಳ್ತಾಳು ಅದೆಲ್ಲ ರಸಿ ಮಾಡಿ ಮಾರಾಟಕ್ಕೆ ತಗೊಂಡೋಗ್ತೇವೆ ಗಾಡಿ ತಂದು. ರೈತರದ್ದು ಇದೆಲ್ಲ ಅದೆಲ್ಲ ಬೆಳೆ ಮಾಡೋದು. ಆಮೇಲೆ ಹರಿಗೆ, ಹರಿಗೆ ಬಿತ್ತಬೇಕಿದ್ರೆ ಎಲ್ಲ ಮತ್ತೆ ಗೊಬ್ಬರ ಹಾಕಿ ಬೀಜ ಬೀಜ ಬಿತ್ತಿ ನೀರು ಹಾಕ್ಬೇಕಾಗ್ತೀರಿ. ನೀರು ಹಾಕಿ ಮತ್ತೆ ಆಳು ಬೇಕಾಗ್ತಿರಲ್ಲ ಅದಕ್ಕೆ ಇಡ್ಲಿಕ್ಕೆ ಕಟ್ಟಲಿಕ್ಕೆ ತೊಳಿಲಿಕ್ಕೆ ಅದೆಲ್ಲ. ಆಮೇಲೆ ಮತ್ತೆ ಮಾರಾಟಕ್ಕೆ ಕಾರುವಾರಕ್ಕೆ ಹೋಯ್ತಾರೆ ಗಾಡಿ ತುಂಬಿ. ಅದು ಅದೆಲ್ಲ ರೈತರದ್ದು ಇದೆಲ್ಲ ಯಾವಾಗ ಮಾಡ್ಬೇಕಿದ್ರಿ ಅದೇ ದಂಧಿ ರೈತರದ್ದು. ಆಮೇಲೆ ಕಡೆಗೆ ಮತ್ತೆ ಇದು ಭತ್ತದ ಬೆಳೆ ಬೆಳಿಬೇಕಿದ್ರಿ ಮಿಷಿನ್ ದೊಡ್ಡ ಮಿಷಿನ್ ತಂದು ಗದ್ದೆ ಬಿದ್ದಿ ಊಡಿ ಮಾಡಿ ಗೊಬ್ಬರ ಬಿಬ್ಬರ ಹಾಕಿ ಆಮೇಲೆ ಬೀಜ ಬಿತ್ತಬೇಕಿದ್ರೆ ಆಳು ಬೇಕಾಗ್ತಿರಲ್ಲ ಅದೆಲ್ಲ ಮಾಡಿ ರೈತರದ್ದು ಯಾವಾಗ ನೋಡಿದ್ರು ಅದೇ ದಂಧೆ, ಬೇರೆ ದಂಧೆ ಏನಿಲ್ಲ. ಅದೇ ಕಡೆಗೆ ತೆಗಿಬೇಕಿದ್ರೆ ಭತ್ತದ ಬೆಳೆ ಎಲ್ಲ ಬರಿಬೇಕಿದ್ರಿ ದೊಡ್ಡ ಮಿಷಿನ್ ತಂದು ಅದೆಲ್ಲ ಹೊಡಿತಿರಲ್ಲ ತೀರಲ್ಲ ರೈತರದ್ದು. ಅದೇ ಯಾವಾಗ 2 ಕಡೆ 3 ಕಡೆ ಬೆಳೆ ಬೆಳ್ದಿ ಭತ್ತ ಬಿತ್ತ ಬೆಳ್ದಿ ಅದ್ರಲ್ಲೇ ಆಗ್ಬೇಕು. ಯಾವಾಗ ರೈತರದ್ದು ಅದೇ ದಂಧೆ ಅಲ್ಲ, ಬೇರೆ ದಂಧೆ ಏನಿಲ್ಲ. ಆಮೇಲೆ ಮತ್ತೆ ಇದು ಬಾಗತ್ತಿ ಅದು ಇದು ಮಾಡಿ ಕಾಯಿ ಗಿಡ ಬೀ ಗಿಡ ಎಲ್ಲ ಹಾಕಿ ತೋಟ ಮಾಡೋದು ರೈತರದು. ತೆಂಗಿನ ಗಿಡ 100 ಒಳಗೆ ಹಾಕ್ತಿರೋದೆಲ್ಲ ಆ ತೋಂಟ ಈ ತೋಂಟ ಮಾಡಿ ನೀರು ಬೀರು ಆಳು ಬೇಕಾದ್ರೆ ಆಳು ತಗೊಳ್ತಿರು ರೈತರದು. ಅದೆಲ್ಲ ತೋಟದೊಳಗೆ ಕೆಲಸ ಮಾಡ್ತಿರು. ಒಂದು ಯಾವುದೋ ಒಂದು ಬೆಳೆ ಆಗಲಿ ಒಂದು ಯಾವುದೇ ಆಗಲಿ ರೈತರದ್ದು ಯಾವುದೂ ಆಗುವುದಿಲ್ಲ. ಒಂದು ಕಲ್ಲಂಗಡಿ ಆಗಲಿ ಒಂದು ಯಾವುದೇ ಆಗಲಿ ಮಾಡಬೇಕಿದ್ರೆ ಒಂದು ಕೂಡಿ ಮಾಡಿ ಒಂದು ಮಿಷಿನ್ ತಂದು ಒಂದು ಹೊಂಡ ಹೊಡೆದು ಬೀಜ ಹಾಕಿ ಆಮೇಲೆ ಬಳ್ಳಿ ಬರಬೇಕು. ಅದರಲ್ಲೇ ನಾವು ಯಾವಾಗೂ ರೈತರನ್ನು ಪೆಟ್ಟಿನ ಯಾವಾಗೂ ನಾವು ಅದರಲ್ಲೇ ದೊಡ್ಡವಾದವರು. 10 ಲೋಡ್ ತನಕ ಮಾಡ್ಯಾವ ಆ ಕಾಲದಲ್ಲಿ ನಾವು ಕಲ್ಲಂಗಡಿ ಯಾವುದು 10 ಲೋಡ್ ತನಕ ಮಾಡ್ಯಾವ. ಈಗ ಏನಾಗೋದಿಲ್ಲ, 1 ಲೋಡು 2 ಲೋಡು 3 ಲೋಡು ಕಲ್ಲಂಗಡಿ. ಆದರೂ ರೈತರಿಗೆ ಅದು ಬೆಳೆ ಬೇಕೇ ಎಲ್ಲಿ ಹೋಗಾಗ್ತೀರಿ. ಅದೇ ಬೆಳೆಯಲ್ಲಿ ಯಾವ್ದಾದ್ರು ಇರುವಷ್ಟಿನ ಅದೇ ಬೆಳೆಯಲ್ಲ ಉಳಿಯಬೇಕೇ ಆಗ್ತೀರಿ ರೈತರನ್ನ ಪಿಟ್ಟಿ. ಈಗ ನಮ್ಮ ಜೊತೆಯಲ್ಲಿ ಗುಲಾಬಿ ನಾಗಪ್ಪಗೌಡ ಹಾಗೂ ಮಾದೇವಿ ಕಮಲಾಕರ್ ಗೌಡ ಅವರಿದ್ದಾರೆ. ಈಗ ಅವರು ತರಕಾರಿ ಬೇಸಾಯ ಮಾಡ್ಕೋಂತ ಮತ್ತೆ ಕೃಷಿ ಕಾರ್ಮಿಕರು ಅವರು ಇಬ್ಬರು ತಮ್ಮ ಅನುಭವವನ್ನ ಹಂಚಿಕೊಳ್ತಾರೆ. ನಿಮ್ಗೆ ಎಷ್ಟು ಜಮೀನಿದೆ ಏನು? ನಮ್ಗೆ 1.5 ಎಕರೆ ಜಮೀನು. 1.5 ಎಕರೆದಲ್ಲಿ ಏನ್ ಬೆಳಿತೀರ? ಈಗ ಗದ್ದೆ ಕಡೆಗೆ ಆದ್ಮೇಲೆ ಚೆಂಗಾ. ಈ ಮಳೆ ಬೆಳೆ ಹೋಯ್ದ್ರಲ್ಲ ಹೋದ ವರ್ಷ ಎಲ್ಲ ಹಾಕ್ಲಿಲ್ಲ ಚೆಂಗನ, ಅಂದ್ರೆ ಹೋದ ವರ್ಷ ಮೊದ್ಲೇ ಮೊಳಗಲ್ ಹೋಗಿತ್ತಲ್ಲ ಬರಿ ಆಗೋಯ್ತು ಹೆಚ್ಚೆ, ಅದಕ್ಕಾಗಿ ಹುಡುಕ್ ಬಿಡುಕ್ ಆಗ್ಲಿಲ್ಲ ಅಂತ ಚೆಂಗನೇ ಹಾಕ್ಲಿಲ್ಲ, ಬರೀ ಗದ್ದೆ ಮಾತ್ರ. ಈಗ ಮಳೆಗಾಲದಲ್ಲಿ ಬೇರೆ ಗೇಣಿ ಬೇಣೆ ಮಾಡ್ಕೊಂಡೇವ್ ನಾವು, ಅದ್ರಲ್ಲಿ ಹಿಂಗೆ ಪೆಂಡೆ ಹೀರೆ ಈಗ ತರಕಾರಿ ಮೆಣಸಿನ ಇಟ್ಟಿತ್ತ ಇದೆ ಮಳೆ ಹೋಯ್ಕ ಪೂರ ಹಾಲು ಮಾಡಾಕ್ತಿವಿ. ಅದು ಇಲ್ಲ ಅಂತದೇ ತರಕಾರಿ ಏನಾರು ಮಾಡೋದು ಹೊರಗೆ ಬಚ್ಲೆ. ಅದೇ ಮಳೆ ಜಾಸ್ತಿ ಹೋದ್ರೆ ಆಗುದಿಲ್ಲ, ಏನು ಸಿಗ್ಲಿಲ್ಲ ಒಟ್ಟು ಕಿತ್ತದಾಗೆ. ನೀವು? ನಾವು ಕೂಲಿನೇ ಮಾಡುದು ಸರ್, ನಮ್ಗೆ ಜಮೀನ್ ಅಂತೇನಿಲ್ಲ. ನಾವು ಕೂಲಿ ಬಂದಾಗ ಹೋಗುದು, ಇಲ್ಲಾಂದ್ರೆ ಮನೆ ಕೆಲ್ಸನೇ. ಬೇರೆ ಹೊಲ ತಗೊಂಡು ಆ ರೀತಿ ಗೆಣಿ ತಗೊಂಡು ಇದು ಭತ್ತನ್ ಬೆಳಿತೀವಿ, ಶೇಂಗಾನ್ ಮಾಡ್ತೀವಿ ಟೈಮಲ್ಲಿ ಸ್ವಲ್ಪ ಸ್ವಲ್ಪ, ಆದ್ರೆ ಜಾಸ್ತಿ ಏನಲ್ಲ. ಸ್ವಲ್ಪ ತರಕಾರಿನೂ ಮಾಡ್ತೀವಿ, ತರಕಾರಿ ಮಾಡ್ಕೊಂಡು ನಾವೇ ವ್ಯಾಪಾರ ಮಾಡ್ತೀವಿ, ಊರಿಂದನೂ ಮಾಡ್ತೀವಿ, ಮತ್ತೆ ಕಾರವಾರ ಈ ತರ ಸಂತೆ ಕಡೆ ಹೋಗಿ ಮಾಡ್ತೀವಿ. ಈ ಗೇಣಿ ತಗೊಂಡಿರ್ತಾರಲ್ಲ ಮಾಲಕರಿಗೆ ನೀವು ಎಷ್ಟು ಕೊಡೋದು ಏನು? ಸರಿ ಅರ್ಧ ಕೊಡ್ತೀವಿ ಮಾಡಿದ್ರಲ್ಲಿ, ಸರಿ ಅರ್ಧ ಕೊಡ್ತೀವಿ. ಅದ್ರಲ್ಲಿ ನಾವು 2 ಬೆಳೆನೂ ಮಾಡ್ಬೋದು 3 ಬೆಳೆನೂ ಮಾಡ್ಬೋದು, ಹಾಗೆ ತೊಂದರೆ ಇಲ್ಲ. ಆದ್ರೆ ಕೊಡುವಷ್ಟೇ ಕೊಡ್ಬೇಕು ಅಷ್ಟೇ. ಒಂದೇ ಬೆಳೆ ಮಾಡಿದಾಗ ನಾವು ಅರ್ಧದಷ್ಟು ಕೊಡೋದು, ಎರಡು ಬೆಳೆ ಮಾಡಿದಾಗ ಮತ್ತೆ ಅದಕ್ಕೆ ಕೊಡೋದಿಲ್ಲ. ಅಂದ್ರೆ ನಮಗೆ ಇನ್ನೊಂದು ಬೆಳೆ ಮಾಡ್ಬೇಕಂದ್ರೆ ಅದಕ್ಕೆ ನೀರು ಬೇಕಾಗ್ತದೆ. ಆ ಟೈಮಲ್ಲಿ ನೀರು ಸಿಗುದಿಲ್ಲ ನಮಗೆ. ಹಾಗಾಗಿ ನಾವು ಒಂದೇ ಬೆಳೆ ಮಾಡ್ತೀವಿ, ಎರಡು ಮಾಡ್ತೀವಿ ಶೇಂಗಾ ಮಾಡೋಕೆ. ಆದ್ರೆ ಜಾಸ್ತಿ ನೀರು ಬೇಕಾಗ್ತದೆ ಅದಕ್ಕೆ. ಅಲ್ಲಿ ಬಾವಿ ಅಂತದ ಏನು ವ್ಯವಸ್ಥೆ ಇಲ್ಲ? ಬಾವಿ ಇದೆ, ಆದ್ರೆ ಅಷ್ಟು ದಿನವರೆಗೆ ನೀರು ಸಿಗೋದಿಲ್ಲ. ಮೂರು ತಿಂಗಳ ಈ ಶೇಂಗಾ ಎಲ್ಲ ಮಾಡಿದ್ರೆ ಮೂರು ತಿಂಗಳ ಬೇಕೇ ನೀರು. ಅಷ್ಟು ದಿನವರೆಗೆ ನೀರು ಸಿಗೋದಿಲ್ಲ, ಬಾವಿಲಿ ಇರುವುದಿಲ್ಲ. ಕುಡಿಯೋದಕ್ಕೆ ನೀರು ಕಷ್ಟ ಆಗಿರ್ತದೆ ಇಲ್ಲಿ, ಬೆಳೆ ಮಾಡ್ಲಿ ಕಷ್ಟ. ಈ ಒಂದೇ ಮಳೆಗಾಲದಾಗ ಅಷ್ಟೇ ಬೆಳೆಯೋದು ಅಥವಾ ಮೂರು ಕಾಲದಲ್ಲಿ ಬೆಳಿತೀರ? ಮಳೆಗಾಲದಲ್ಲಿ ಒಂದೇ, ಬೇಸಿಗೆಯಲ್ಲಿ ಏನಿಲ್ಲ, ಬೇಸಿಗೆಯಲ್ಲಿ ಖಾಲಿ ಉಳಿದೆ. ಸಾಮಾನ್ಯವಾಗಿ ಎಂತ ಕೆಲ್ಸಕ್ಕೆ ಬರ್ತವೆ ಬೇಡಿಕೆ? ನಾವಿಲ್ಲಿ ಗದ್ದೆ ಹುಲ್ಲು ಕಟ್ ಮಾಡುದು, ಬಡುದು, ಹಂಗೆಲ್ಲ ನಾವು ಹಿಂಗ ಒಬ್ರಿಗೊಬ್ರು ಆಳು ಹಾಕ್ತಿವಲ್ರಿ ಅಂತದ್ಕೆಲ್ಲ ಹೊತ್ತೊಳ್ಳುದು. ನಿಮ್ಗೆ ಬೇಕಾದಾಗ ಕೆಲ್ಸ ಸಿಗುತ್ತಾ? ಹಂಗ ಇಲ್ಲ, ಸಿಕ್ಕುದಿಲ್ಲ, ಸಿಕ್ಕುದಿಲ್ಲ. ಹಂಗ ಮೇಲೆ ಒಂದೇ, ಈಗ ನಿಟ್ಟಿ ಮಾಡ್ಬೇಕಾರೆ ನಿಟ್ಟಿ ಕೆಲ್ಸ, ನಾಟಿ. ಈ ಗದ್ದೆ ಕುಯ್ಬೇಕಾರೆ ಗದ್ದೆ ಕೆಲ್ಸ, ಮತ್ತೆ ಶೇಂಗಾ ಹಾಕ್ಬೇಕಾದ್ರೆ ಶೇಂಗದ ಕೆಲ್ಸ, ಶೇಂಗಾ ಕೀಳ್ಬೇಕಾದ್ರೆ ಶೇಂಗದ ಕೆಲ್ಸ. ಅದು ಕಿತ್ತಾದ್ಮೇಲೆ ಮುಗಿತು, ಮತ್ತೆ ಯಾವ್ದು ಕೆಲ್ಸ ಇಲ್ಲ. ಎಲ್ಲಾದ್ರೂ ಮನೆ ಕಟ್ಟುವಲ್ಲಿ ಸಿಮೆಂಟ್ ತೆಗಿಲಿಕ್ಕೆ, ರೇತಿ ಕಲಸ್ಲಿಕ್ಕೆ, ಕಲ್ಲು ಹೊರ್ಲಿಕ್ಕೆ ಬಾ ಅಂದ್ರೆ ಅಲ್ಲಿಗೆ ಒಂದ್ನಾಲ್ಕು ದಿವಸ ಹೋಗುದು. ಸಿಕ್ಕಾಗ ಮಾತ್ರ ಸೀಸನ್ ನಾವು ನಗನ್ ಕೆಲ್ಸ ಸಿಕ್ಕರೆ ಅಷ್ಟೇ ಅಷ್ಟೇ. ಕೆಲ್ಸ ಇದೆ ಅಂತೇಳಿ ಯಾರಿಗೆ ಗೊತ್ತಿರುತ್ತೆ? ಅವರೇ ಬಂದು ಹೇಳ್ತಾರೆ? ನೀವು ಹೇಳ್ತಾರೆ ನಮ್ಗೆ? ಎಲ್ಲಾದ್ರೂ ನಾವು ಪೇಟೆ ಕಡೆ ಎಲ್ಲಾದ್ರೂ ಹೋದಾಗ ಒಂದ್ನಾಲ್ಕು ಜನ ಮನೆ ಕೆಲ್ಸಕ್ಕೆ ಬರ್ತೀರಾ ಅಂತ ಕೇಳ್ತಾರೆ. ಅವಾಗ ಒಂದು ಐದಾರು ಜನ ಆಳ ಬೇಕು, ಜನ ಬೇಕು, ನೀವು ತೋರ್ಕೊಬರ್ತೀರಾ ಕೇಳ್ತಾರೆ. ಅವಾಗ ನಾವು ಅಕ್ಕಪಕ್ಕದವ್ರು ಸ್ವಲ್ಪ ಹೇಳ್ಕೊಂಡು ನೀ ಬರ್ತೀಯ ಅಂತ ಕೇಳ್ಕೊಂಡು ಅವ್ರ ಜೊತೆ ಕರ್ಕೊಂಡು ಹೋಗ್ತೀವಿ. ನಮ್ಮ ಜೊತೆಗೆ ಕರ್ಕೊಂಡೋಗಿ ಎಷ್ಟು ಜನ ಆಗುತ್ತೋ ಆ ಕೆಲಸ ಮುಗಿಸ್ಕೊಂಡು ಬರ್ತೀವಿ ನಾವು. ಈಗ ನಮ್ಮ ಜೊತೆಯಲ್ಲಿ ಸರಸ್ವತಿ ಭಟ್ ಇದ್ದಾರೆ. ಇವರು ನಮ್ಮ ಹೊನ್ನಾವರ ತಾಲೂಕಿನಲ್ಲಿ ಕಡಲೆ ಅನ್ನುವಂಥ ಗ್ರಾಮದಲ್ಲಿ ಹೈನುಗಾರಿಕೆ, ತೋಟಗಾರಿಕೆ ಇವೆಲ್ಲವನ್ನು ಕೂಡ ಸಮೃದ್ಧವಾಗಿ ಮತ್ತು ಬಹಳ ಲಾಭದಾಯಕವಾಗಿ ಬೇರೆಯವರಿಗೆ ಮಾದರಿಯಾಗಿ ಕೂಡ ಮಾಡ್ತಾ ಇದ್ದಾರೆ. ಅವರು ಹೇಗೆ ಇಂಥ ಚಟುವಟಿಕೆಯಲ್ಲಿ ತೊಡಕೊಂಡ್ರು ಮತ್ತು ಹೇಗೆ ಆ ಸಾಧನೆಯನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನು ತಿಳ್ಕೊಂಡು. ನಾನು ಹುಟ್ಟಿ ಬೆಳೆದದ್ದೇ ಕೃಷಿ ಕುಟುಂಬದಲ್ಲಿ. ನಮ್ಮ ಅಮ್ಮನ ಮನೆಯಲ್ಲಿ ಕೂಡ ತೋಟ ಗದ್ದೆಯಲ್ಲಿ ಮಧ್ಯದಲ್ಲೇ ಬೆಳೆದಿದ್ದೀನಿ. ಮುಖ್ಯವಾಗಿ ಪೇಟೆಗೆ ಹೋದ್ಮೇಲೆ ಹಳ್ಳಿಗೆ ಬರೋಕೆ ಕಷ್ಟ ಅಂತಾರೆ. ಬಟ್ ನನಗೆ ನಮ್ಮ ಮಾವ ಮಾಡಿಟ್ಟಿದ್ದು ಆಸ್ತಿ ಇತ್ತು, ಅದು ಅವರು ತೀರ್ಕೊಂಡ ನಂತರ ಅದು ಹಾಳಾಗಬಾರ್ದು, ಅದನ್ನು ಉಳಿಸ್ಕೊಂಡು ನಮ್ಮ ಮುಂದಿನವರಿಗೆ ಅದನ್ನು ಉಳಿಸ್ಬೇಕು ಅನ್ನೋ ಕಾರಣಕ್ಕಾಗಿ ನಾನು ಹಳ್ಳಿಗೆ ಬಂದೆ. ಈಗ ನಮ್ಮ ಮನೆಯವರು ಸಿಟಿಯಲ್ಲಿ ಪತ್ರಿಕೆ ನಡೆಸ್ತಾ ಇದ್ರು, ಅದನ್ನು ಬಿಟ್ಟು ಬರೋ ಸ್ಥಿತಿ ಇರಲಿಲ್ಲ. ಸಂಬಂಧಗಳು ಅಂತಂದ್ರೆ ಅವರಿದ್ದಲ್ಲೇ ನಾನು ಇರ್ತೀನಿ, ಅದು ಮಾಡಿದ್ದೆ ಮಾಡ್ತೀನಿ, ಸಿಟಿಯಲ್ಲೇ ಇರ್ತೀನಿ ಅನ್ನೋದಷ್ಟೇ ಜೀವನ ಅಂತ ನನಗೆ ಅನಿಸ್ಲಿಲ್ಲ. ಒಂದು ಕುಟುಂಬ ಅಂತಂದ್ರೆ ಎಲ್ಲದರ ಒಂದು ಸಂಕೀರ್ಣತೆ ಇರ್ತದೆ, ಅದರಲ್ಲಿ ಈ ಎರಡನ್ನು ಉಳಿಸ್ಕೋಬೇಕು ಅಂತಾದ್ರೆ ನಾನಿಲ್ಲಿ ಬರಲೇಬೇಕಾಗಿತ್ತು, ಅನಿವಾರ್ಯ ಆಗಿತ್ತು. ಇಲ್ಲಾದ್ರೆ ಈ ಇಷ್ಟು ಒಳ್ಳೆ ಜಮೀನನ್ನ ಮಾರಿ ಹೋಗೋದೋ ಬೇರೆಯವರಿಗೆ ವಹಿಸಿ ಹೋಗೋದೋ ಏನೋ ಮಾಡಬೇಕಿತ್ತು. ಹಾಗೆ ಆಗಬಾರ್ದು. ನಮ್ಮ ಮುಂದೆ ಹಿರಿಯವರು ಎಷ್ಟು ಕಷ್ಟಪಟ್ಟು ಇದನ್ನ ನಮಗಾಗಿ ಉಳಿಸಿದ್ದಾರೆ ಮುಂದಿನವರಿಗೆ ಅಂತೇಳಿ, ಅದನ್ನು ನಾವು ನಮ್ಮ ಮುಂದಿನವರಿಗೆ ಉಳಿಸೋದು ನನ್ನ ಕರ್ತವ್ಯ ಅಂತ ಅನಿಸ್ತು. ಹಾಗಾಗಿ ಇಲ್ಲಿ ಕೃಷಿಗೆ ಕಡೆ ಒಲವು ತೋರಿಸಿ ಬಂದೆ. ಇಲ್ಲಿ ಬಂದ ಮೇಲೆ ಕೂಡ ನಂಗೆ ಒಂದು ಸಲ ಏನನ್ನಿಸ್ತು, ಈ ದನಗಳನ್ನೆಲ್ಲ ಮಾಡೋದು ಬೇಡ ಅಂತೇಳಿ ನಾನು ಆರಾಮಾಗಿ ಇರೋಣ ಅನ್ನೋ ಯೋಚನೆಯಲ್ಲೇ ಇದ್ದೆ ಒಂದೆರಡು ವರ್ಷ. ಆಮೇಲೆ ಕೃಷಿಯಲ್ಲಿ ಮಾಡ್ತಾ ಮಾಡ್ತಾ ಮಾಡ್ತಾ ತೋಟ ಎಲ್ಲ ಮಾಡಿದೆ, ಅದೆಲ್ಲ ಹಳೆಯದನ್ನ ಉಳಿಸ್ಕೊಂಡು ಹೋಗ್ಬೇಕು ಅಂತಂದ್ರು ಬೆಳೆ ಚೆನ್ನಾಗಿ ಬರಬೇಕು, ಅದಕ್ಕೆ ಗೊಬ್ಬರ ಬೇಕು, ಸಗಣಿ ಬೇಕು, ನೀರು ಚೆನ್ನಾಗಿ ಕೊಡಬೇಕು, ಅದನ್ನೆಲ್ಲ ಯಾವ ಥರ ಮಾಡಬೇಕು. ಗೊಬ್ಬರ ಇರಲಿಲ್ಲ ಅಂದ್ರೆ ನಾವು ದನ ಸಾಕಲಿಲ್ಲ ಅಂದ್ರೆ ಗೊಬ್ಬರ ಸಿಗೋದಿಲ್ಲ. ಆ ಕಾರಣಕ್ಕಾಗಿ ಮೊದಲು ನಮ್ಮಲ್ಲಿ ಹೈನುಗಾರಿಕೆ ಅಂತ ಇರಲಿಲ್ಲ, ಕೃಷಿ ಇತ್ತು. ಅದ್ರ ಜೊತೆಗೆ ಊರು ದನಗಳನ್ನ ಸಾಕೋದು, ತಕ್ಕ ಮಟ್ಟಿಗೆ ಹೈನುಗಾರಿಕೆ ಇತ್ತು ಮನೆಗೆ ಮಾತ್ರ. ಆಮೇಲೆ ನಾನೇನ್ ಮಾಡಿದೆ, ಬರೀ ಮನೆಗಾಗಿ ನಾವು ದನಗಳನ್ನ ಸಾಕೋ ಬದಲು ಅದರಿಂದ ಉತ್ಪನ್ನ ಬರೋ ರೀತಿಯಲ್ಲಿ ಅದನ್ನ ಈಗಿನ ಇದಕ್ಕೆ ಸಾಕೋಣ ಅಂತೇಳಿ ಜರ್ಸಿ, ಎಚ್ಎಫ್ ಅಂತ ಹೆಚ್ಚು ಹಾಲು ಬರುವಂತ ದನಗಳನ್ನ ಸಾಕೋದಕ್ಕೆ ತಯಾರಿ ಮಾಡಿಕೊಂಡೆ. ಅದರಿಂದ ನಮಗೆ ಉತ್ಪನ್ನ ಕೂಡ ಬರೋಕೆ ಶುರುವಾಯಿತು, ತೋಟಕ್ಕೆ ಬೇಕಾಗುವಂತ ಗೊಬ್ಬರ ಸಿಕ್ತು. ಅದರ ಜೊತೆ ಜೊತೆಗೆ ಈಗ ಸಗಣಿಯಿಂದ ಬಯೋ ಗ್ಯಾಸ್ ಮಾಡ್ತೀವಿ, ಗ್ಯಾಸಿನ ಸಿಲಿಂಡರ್ನ ವರ್ಷಕ್ಕೆ ಬೇಕಾಗುವಂತಹದಷ್ಟು ಉಳಿತದೆ, ಬೆಂಕಿ ಉಟ್ಟಬೇಕು ಅಂತಿಲ್ಲ, ಆರಾಮಾಗಿ ಇರ್ತೀವಿ. ಅದ್ರ ಜೊತೆಗೆ ಎರೆಗೊಬ್ಬರಗಳನ್ನ ಮಾಡ್ಕೋಬಹುದು, ಜೊತೆಗೆ ಬಯೋ ಡೈಜೆಸ್ಟರ್ ಮಾಡಿದ್ದೀನಿ. ಅದರಿಂದ ತೋಟಕ್ಕೆ ಏನು ಆಳುಗಳಿಂದ ನಾವು ಗೊಬ್ಬರ ಕೊಡಬೇಕಾಗಿತ್ತು ಅದನ್ನೆಲ್ಲ ಸ್ಪ್ರಿಂಕ್ಲರ್ ಮೂಲಕ ಕೊಡ್ತೀವಿ. ನೀರು ಮತ್ತೆ ಕೊಟ್ಟಿಗೆ ತೊಳೆದು ನೀರು ಆಮೇಲೆ ಗೋಮೂತ್ರ ಎಲ್ಲ ಮಿಕ್ಸ್ ಮಾಡಿ ತೋಟಕ್ಕೆ ಕೊಡ್ತೀವಿ. ಅದು ಆಳಿಗಾಗಿ ನಾವು ಏನು ಖರ್ಚು ಮಾಡ್ತಿದ್ವೋ ಅದೆಲ್ಲ ಉಳಿತಾಯ ಆಗ್ತದೆ ನಮಗೆ. ಆಮೇಲೆ ತೋಟಕ್ಕೆ ನಾವು ಪದೇ ಪದೇ ಅದು ಗೊಬ್ಬರ ಗ್ಲುಕೋಸ್ ಕೊಟ್ಟ ಹಾಗೆ ಇದನ್ನ ನೀರಿನ ಜೊತೆ ಮಿಕ್ಸ್ ಮಾಡ್ಕೊಡೋದ್ರಿಂದ ಇಳುವರಿ ಜಾಸ್ತಿ ಆಗ್ತದೆ. ಆ ತರ ಮಾಡ್ತಾ ಮಾಡ್ತಾ ಮಾಡ್ತಾ ಯಾವ ತರ ಮಾಡಿದ್ರೆ ನಮ್ಗೆ ಹೆಚ್ಚು ಉತ್ಪನ್ನವನ್ನು ಪಡಿಬಹುದು ಅಂತ ಕಂಡುಕೊಳ್ತಾ ಹೋದಾಗ ಹೈನುಗಾರಿಕೆ ಮಾಡಬೇಕು ಅಂತ ಮೂಲ ಉದ್ದೇಶ ಇದು. ಒಟ್ಟು ಎಷ್ಟು ವಿಸ್ತಾರ ಇದೆ ತೋಟದಿಲ್ಲ? ತೋಟ 5 ಎಕರೆ ಇದೆ. ಆಮೇಲೆ ಗೋಡಂಬಿ ಬೆಳೆ ಇದೆ. ಟೋಟಲ್ ಆಗಿ ನಮ್ದೊಂದು 20 ಎಕರೆ ಇದೆ. ಅದರಲ್ಲಿ ಕೆಲವು 12 ಎಕರೆ ಮಾಲ್ಕಿ ಜಾಗ, ಉಳಿದದ್ದು ಹಾಡಿ ಅಂತ ಗೌರ್ಮೆಂಟ್ನವರು ಈ ತೋಟಕ್ಕೆ ಬಿಟ್ಟ ಬೆಟ್ಟ ಅಂತ ಬೆಳೆ ಕೊಡ್ತಾರೆ. ಅದರಲ್ಲಿ ಕೂಡ ನಾವು ಗೋಡಂಬಿ ಆಮೇಲೆ ನಮ್ಮ ತೋಟಕ್ಕೆ ದೆರಕು ಅಂತೀವಿ, ಒಣಗಿದ ಎಲೆ, ಸೊಪ್ಪು, ದೆರಕು ಅಂತದನ್ನೆಲ್ಲ ಹಾಡಿ ಅಂತ ಬಿಟ್ಟ ಜಾಗದಲ್ಲಿ ಬೆಳೆಸ್ಕೋತೀವಿ, ಅದನ್ನು ಉಪಯೋಗಿಸ್ಕೋತೀವಿ. 20 ಎಕರೆ ನಿರ್ವಹಣೆ ಒಬ್ಬರೇ ಮಾಡ್ತಾ ಇರೋದ್ರಿಂದ ಈಗ ಮಗ ಕೈ ಜೋಡಿಸ್ತಾ ಇದ್ದಾನೆ. ಅಷ್ಟು ವರ್ಷದವರೆಗೆ ನಾನು ಒಬ್ಳೆ ಮಾಡಿದ್ದೀನಿ, ಒಂದು 14 ವರ್ಷ ನಾನು ಒಬ್ಳೆ ಮಾಡಿದ್ದೀನಿ. ಈಗ 3 ವರ್ಷದಿಂದ ಮಗ ಕೂಡ ನನ್ನ ಜೊತೆಗೆ ಬಂದು, ನಾವು ಯಾವಾಗಲೂ ಹೇಳ್ತೀವಿ ಮಕ್ಕಳು ಸರಿ ಇರೋದಿಲ್ಲ, ಮಕ್ಕಳನ್ನು ಸರಿಯಾಗಿ ಬೆಳೆಸೋದಿಲ್ಲ ಅಂಥೇಳಿ. ನನಗನ್ಸೋದು ಅಂದರೆ ಬಹುಶಃ ಇದಕ್ಕಿಂತ ದೊಡ್ಡದು ಮತ್ತೆ ಯಾವುದೂ ಇಲ್ಲ. ನನ್ನ ಮಗ ನನ್ನ ಜೊತೆಯಾಗಿ ನಿಂತಿದ್ದಾನೆ. ನಾವು ಬೇರೆಯವರನ್ನ ಉದಾಹರಣೆಯಾಗಿ ಕೊಡ್ತೀವಿ, ಬಟ್ ನನ್ನ ಮಗ ನನ್ನನ್ನು ನೋಡ್ಕೊಂಡು ಇಲ್ಲಿ ಬಂದಿದ್ದಾನೆ, ಅದು ತುಂಬ ಖುಷಿ ಅನಿಸ್ತದೆ. ಆಮೇಲೆ ಹೈನುಗಾರಿಕೆ ಅಂತ ನಾವು ಮಾಡುವಾಗ ಮುಖ್ಯವಾಗಿ ಹುಲ್ಲುಗಳನ್ನೆಲ್ಲ ಬೆಳ್ಕೋಬೇಕು. ನಾವು ಜಾಗ ಎಲ್ಲ ಲೇಬಲ್ ಮಾಡಿ, ಯಾಕಂದ್ರೆ ಇಲ್ಲಿ ಘಟ್ಟದ ಕೆಳಗೆ ಖರ್ಚು ಜಾಸ್ತಿ, ಸಮತಟ್ಟಾದ ಜಾಗ ಇರೋದಿಲ್ಲ, ಎಲ್ಲ ಗುಡ್ಡಗಳ ಪ್ರದೇಶ ಇರ್ತದೆ. ಇಲ್ಲಿ ಎಲ್ಲ ನಾವು ಜಾಗ ಎಲ್ಲ ಲೇಬಲ್ ಮಾಡಿಕೊಂಡು ಹುಲ್ಲೆಲ್ಲ ಬೆಳೆಸ್ಕೊಂಡಿದೀವಿ. ಇದೆಲ್ಲನೂ ಒಬ್ಳೆ ಮಾಡೋದು ಕಷ್ಟ. ಜೊತೆಗೆ ಕೆಲವರು 1-2-3-4 ಮಂದಿ ಕೆಲಸದವರು ಕೂಡ ಇದ್ದಾರೆ. ಜೊತೆಗೆ ನಾವು ಕೂಡ ಕೆಲಸ ಮಾಡೇ ಮಾಡ್ತೀವಿ. ರೈತ ಮಹಿಳಾ ದಿನಾಚರಣೆಯ ಸಂದರ್ಭದಲ್ಲಿ ರೈತ ಮಹಿಳೆಯರ ಕೃಷಿಯಲ್ಲಿನ ಕಷ್ಟ ಸುಖಗಳ ಕುರಿತು ಸಂದರ್ಶನವನ್ನಾಧರಿಸಿದ ಕಾರ್ಯಕ್ರಮವನ್ನು ಕೇಳಿದಿರಿ. ಸಂದರ್ಶಕರು ಎಚ್ಬಿ ರಾಮಡಗಿ. पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब बैठ बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है, और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था, पूछना अपने बड़े बुजुर्गों से कैसे फसल लहलाती थी, खुद पता चलती थी माटी की तरफ और लोग पहली वाली बात कहा, परंतु सब नहीं डाले सब नहीं, आज भी लाखों जागरूक किसान परंपरागत विधि से फसल उगा रहे, पर्चा पा और उपज की कीमत भी बेहतर पा रहे हैं. एक्सपीरियंस से बता रहे हैं, रूप में बात वे नहीं किए हैं. ठीक है भाई, मैं भी आज से पहले खेती शुरू करूँगा. माटी से प्रेम की परंपरा है परंपरागत खेती. ಈಗ ಕೇಳಿ ಕೃಷಿ ಮಾಹಿತಿ. ಸಾಂಬಾರು ಬೆಳೆಗಳ ರಾಜ ಅಥವಾ ಕಪ್ಪು ಬಂಗಾರ ಎಂದೇ ಕರೆಯಲ್ಪಡುವ ಕಾಳುಮೆಣಸನ್ನ ಅಡಿಕೆ, ತೆಂಗು ಇಲ್ಲವೇ ಕಾಫಿ ತೋಟಗಳಲ್ಲಿ ಮಿಶ್ರ ಬೆಳೆಯಾಗಿ ಕೃಷಿ ಮಾಡಲಾಗುತ್ತಿದೆ. ಭಾರತವು ಕಾಳುಮೆಣಸು ಉತ್ಪಾದನೆ, ಬಳಕೆ ಮತ್ತು ರಫ್ತಿನಲ್ಲಿ ವಿಶ್ವದಲ್ಲೇ ಉತ್ತಮ ಸ್ಥಾನವನ್ನು ಪಡೆದಿದೆ. ಇದನ್ನ ಕೇರಳ ಮತ್ತು ಕರ್ನಾಟಕದಲ್ಲಿ ಹೆಚ್ಚು ಬೆಳೆಯಲಾಗುತ್ತಿದ್ದು, ಉತ್ಪಾದನೆಯು ಭಾರತದ ಉತ್ಪಾದನೆಯ ಶೇಕಡ 97.70%. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಾಳುಮೆಣಸು ಬೆಳೆಯನ್ನು ಸಾಂಪ್ರದಾಯಿಕವಾಗಿ ಅಡಿಕೆ ತೋಟಗಳಲ್ಲಿ ಬೆಳೆಯಲಾಗುತ್ತಿದ್ದು, ಇತ್ತೀಚಿನ ದಿನಗಳಲ್ಲಿ ಸಿಲ್ವರ್ ಓಕ್, ಹೆಬ್ಬೆವು, ಗ್ಲೀರಿಸೀಡಿಯ ಗಿಡ, ಸಿಮೆಂಟ್, ಅಲ್ಯೂಮಿನಿಯಂ ಕಂಬಗಳ ಆಧಾರದ ಮೇಲೂ ಯಶಸ್ವಿಯಾಗಿ ಬೆಳೆಯಲಾಗುತ್ತಿದೆ. ಈ ಬೆಳೆಗೆ ಸುಮಾರು 56 ಕೀಟಗಳು ಪ್ರಪಂಚದ ಬೇರೆ ಬೇರೆ ದೇಶಗಳಲ್ಲಿ ಬಾಧಿಸುತ್ತಿವೆ ಎಂದು ಅಂದಾಜು ಮಾಡಲಾಗಿದೆಯಾದರೂ, ರಸ ಹೀರುವ ಕೀಟಗಳಿಂದ ಎಲೆ ಥ್ರಿಪ್ಸ್ ನುಸಿ, ಶಲ್ಕ ಕೀಟ ಮತ್ತು ಹಿಟ್ಟು ತಿಗಣೆ ಪ್ರಮುಖವಾಗಿದೆ. ಈ ರಸ ಹೀರುವ ಕೀಟಗಳ ಬಾಧೆ ಬೇಸಿಗೆಯಲ್ಲಿ ಹೆಚ್ಚಾಗಿದ್ದು, ಚಳಿಗಾಲ ಮತ್ತು ಮಳೆಗಾಲದಲ್ಲಿ ಕಡಿಮೆ ಪ್ರಮಾಣದಲ್ಲಿರುತ್ತದೆ. ಎಲೆ ಥ್ರಿಪ್ಸ್ ನುಸಿ, ಇವು ಹೆಚ್ಚಾಗಿ ಎಲೆಯ ಅಂಚಿನ ಸುತ್ತಲೂ ಕಂಡುಬರುತ್ತವೆ. ಈ ಕೀಟದ ರಸ ಹೀರುವಿಕೆಯ ಬಾಧೆಯಿಂದ ಕಾಳುಮೆಣಸಿನ ಎಲೆಯ ಅಂಚುಗಳು ಕೆಳಮುಖವಾಗಿ ಮುರುಟಾಗಿ ಮಡಚಿಕೊಳ್ಳುತ್ತವೆ. ಇದರಿಂದ ಎಲೆಯ ಅಂಚುಗಳಲ್ಲಿ ಬೊಬ್ಬೆಗಳು ಉಂಟಾಗುತ್ತವೆ. ನಂತರದಲ್ಲಿ ಬಾಧಿತ ಎಲೆಗಳು ದಪ್ಪ ಹಾಗೂ ವಿಕಾರಗೊಳ್ಳುತ್ತವೆ. ಎಲೆ ಥ್ರಿಪ್ಸ್ ನುಸಿಯ ಬಾಧೆ ತೀವ್ರವಾದಲ್ಲಿ ಗಿಡದ ಬೆಳವಣಿಗೆ ಕುಂಠಿತವಾಗಿ ಕಾಳಿನ ಇಳುವರಿಯಲ್ಲಿ ಹೆಚ್ಚಿನ ಪರಿಣಾಮವನ್ನು ಬೀರುತ್ತದೆ. ಇಂಥ ಬಾಧೆ ಕಾಳುಮೆಣಸು ಬಳ್ಳಿಯ ಎಲೆಗಳಲ್ಲಿ ನರ್ಸರಿಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಇದರ ನಿರ್ವಹಣೆ ಹೇಗೆಂದರೆ, ಡೈಮಿಥೋಯೆಟ್ 30 AC ಕೀಟನಾಶಕವನ್ನು 1.7 ಮಿಲಿ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಕಾಳುಮೆಣಸು ಬಳ್ಳಿಯಲ್ಲಿ ಹೊಸ ಚಿಗುರುಗಳು ಬರುವ ಹಂತದಲ್ಲಿ ಹಾಗೂ ನರ್ಸರಿಯಲ್ಲಿನ ಕಾಂಡದ ಚಿಗುರುಗಳಿಗೆ ಸಿಂಪಡಣೆ ಮಾಡಬೇಕು. ಇತ್ತೀಚಿನ ಸಂಶೋಧನೆಯ ಪ್ರಕಾರ ಪ್ರತಿ ಲೀಟರ್ ನೀರಿಗೆ 0.3 ಗ್ರಾಂ ಪ್ಲೋನಿಕ್ ಅಮಿಡ್ 50 WG ಅಥವಾ 0.5 ಮಿಲಿ ಸ್ಪೆನೋಸಿಯಾಡ್ 45 SE ಅಥವಾ 0.2 ಗ್ರಾಂ ಅಸಿಟಾಮಾಪ್ರಿಡ್ 20 SP ಕೀಟನಾಶಕಗಳ ಸಿಂಪಡಣೆ ಸಮರ್ಪಕವೆಂದು ಕಂಡುಬಂದಿದೆ. ನಂತರ ಶಲ್ಕ ಕೀಟ, ಕಾಳು ಮೆಣಸಿನ ಬಳ್ಳಿಯ ಮೇಲೆ ಹಲವಾರು ಜಾತಿಯ ಶಲ್ಕ ಕೀಟಗಳು ವರದಿಯಾಗಿದ್ದರೂ ಪ್ರಮುಖವಾಗಿ ಎರಡು ಜಾತಿಯ ಶಲ್ಕ ಕೀಟಗಳು ಹೆಚ್ಚಾಗಿ ಬಾಧಿಸುತ್ತವೆ. ಅವುಗಳೆಂದರೆ ಮಸೆಲ್ಸಾ ಶಲ್ಕ ಕೀಟ ಮತ್ತು ತೆಂಗು ಶಲ್ಕ ಕೀಟ. ಈ ಮಸೆಲ್ಸಾ ಶಲ್ಕ ಕೀಟ ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಗೆ ಬಾಧಿಸುತ್ತಿದ್ದು ಸಾಕಷ್ಟು ಹಾನಿ ಮಾಡುತ್ತಿದೆ. ಇದು ದೋಣಿಯಾಕಾರದಲ್ಲಿದ್ದು ಕಂದು ಬಣ್ಣದಿಂದ ಕೂಡಿರುತ್ತದೆ. ಇದು ಎಲೆ, ಕಾಂಡ, ತೊಟ್ಟು ಮತ್ತು ಬಳ್ಳಿಯ ಕಾಳುಗಳ ಮೇಲೆ ಅಂಟಿಕೊಂಡು ರಸ ಹೀರುವುದರಿಂದ ಬಳ್ಳಿಗಳು ಸೊರಗಿ ಒಣಗಿ ಹೋಗುತ್ತವೆ. ಇದರ ನಿಯಂತ್ರಣ ಬೇಗನೆ ಮಾಡದಿದ್ದಲ್ಲಿ ಬೇರೆ ಬಳ್ಳಿಗಳಿಗೂ ಹಬ್ಬಿ ಹೆಚ್ಚಿನ ಹಾನಿಯನ್ನುಂಟು ಮಾಡಬಹುದು. ಇನ್ನು ತೆಂಗಿನ ಶಲ್ಕ ಕೀಟ, ಇದು ತೆಂಗಿನ ಬೆಳೆಯಲ್ಲೂ ಸಹ ಹೆಚ್ಚಾಗಿ ಬಾಧಿಸುವುದರಿಂದ ಇದನ್ನ ತೆಂಗಿನ ಶಲ್ಕ ಕೀಟ ಎಂದು ಕರೆಯಲಾಗಿದೆ. ಇವು ಹಳದಿ ಬಣ್ಣದಿಂದ ಕೂಡಿದ್ದು ಗೋಳಾಕಾರವಾಗಿರುತ್ತದೆ. ಎಲೆಯ ಕೆಳಭಾಗದಲ್ಲಿ ಗುಂಪಾಗಿದ್ದು ರಸ ಹೀರುವುದರಿಂದ ಎಲೆಯ ಮೇಲ್ಭಾಗ ಹಳದಿ ಬಣ್ಣಕ್ಕೆ ತಿರುಗಿ ಕ್ರಮೇಣ ಕಂದು ಬಣ್ಣಕ್ಕೆ ತಿರುಗುತ್ತದೆ. ನಂತರ ಸಂಪೂರ್ಣ ಬಾಧಿತ ಎಲೆ ಒಣಗಿ ಹೋಗುತ್ತದೆ. ಹಿಟ್ಟು ತಿಗಣೆ, ಸಾಮಾನ್ಯವಾಗಿ ಕಾಳು ಮೆಣಸಲ್ಲಿ ಕಂಡುಬಂದ ಹಿಟ್ಟು ತಿಗಣೆಗಳೆಂದರೆ ಬಿಳಿ ಬಾಲದ ಹಿಟ್ಟು ತಿಗಣೆ, ಪ್ಲಾನೋಕೋಕಸ್ ಮತ್ತು ಸೊಡೋಕೋಕಸ್ ಪ್ರಭೇದಗಳು. ಇವು ಬಳ್ಳಿಯ ಕುಡಿಯಲ್ಲಿ ಎಲೆಗಳ ಮೇಲೆ, ಗೊಂಚಲುಗಳ ಮೇಲೆ ಗುಂಪು ಗುಂಪಾಗಿ ರಸ ಹೀರುತ್ತವೆ. ಇದರ ಬಾಧೆಯಿಂದ ಬಳ್ಳಿಯ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿ ಒಣಗುತ್ತವೆ. ಹಾಗೆಯೇ ಬೆಳವಣಿಗೆಯು ಕುಂಠಿತವಾಗುತ್ತವೆ. ಅಲ್ಲದೆ ಕಾಳುಗಳು ಸಹ ಒಣಗಿ ಉದುರುತ್ತವೆ. ಶಲ್ಕ ಕೀಟ ಹಾಗೂ ಹಿಟ್ಟು ತಿಗಣೆಗಳ ನಿರ್ವಹಣೆ ಮಾಡುವುದು ಹೇಗೆಂದರೆ, ಬಾಧೆಗೊಳಗಾದ ಭಾಗಗಳನ್ನು ತೆಗೆದು ನಾಶಪಡಿಸಬೇಕು. ಜೈವಿಕ ಶಿಲೀಂಧ್ರ ಕೀಟನಾಶಕ ಲೆಕ್ಯಾನಿಸಿಲಿಯಂ ಲೆಕಾನಿಯನ್ನ 5-10 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸುವುದರಿಂದ ಶಲ್ಕ ಕೀಟಗಳ ಬಾಧೆಯನ್ನ ತಕ್ಕ ಮಟ್ಟಿಗೆ ನಿರ್ವಹಣೆ ಮಾಡಬಹುದು. ಬಾಧೆಗೆ ತುತ್ತಾದ ಬಳ್ಳಿಗಳಿಗೆ ಡೈಮಿಥೋಯೆಟ್ 30 EC ಕೀಟನಾಶಕವನ್ನ 1.7 ಮಿಲಿ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ನರ್ಸರಿಗಳಲ್ಲಿ ಬೇವಿನ ಎಣ್ಣೆ ಅಥವಾ ನೀಮ್ ಗೋಲ್ಡ್ ಬೇವು ಆಧಾರಿತ ಕೀಟನಾಶಕ ಅಥವಾ ಮೀನಿನ ಎಣ್ಣೆ ರೋಸಿನ್ ಸಾಬೂನನ್ನ ಸಿಂಪಡಿಸಬೇಕು. ರೈತರಿಗೆ ಸಲಹೆ ಕೇಳಿದಿರಿ. ರೈತ ಬಾಂಧವರೇ, ಇದು ಇಂದಿನ ಕಿಸಾನವಾಣಿ ಕಾರ್ಯಕ್ರಮ. ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಕೇಳುಗರೆ, ಇದೊಂದು ಪ್ರಕಟಣೆ. ದಾಂಡೇಲಿ ತಾಲೂಕು ವಿಟ್ನಾಳದಿಂದ ಆದಿತ್ಯ ಕರಣ್ ವಡ್ಡರ್ ಎನ್ನುವ 16 ವರ್ಷದ ವಿದ್ಯಾರ್ಥಿ ಕಾಣೆಯಾಗಿರುತ್ತಾನೆ. ಇವನು 4.5 ಅಡಿ ಎತ್ತರ, ಕಪ್ಪು ಮೈಬಣ್ಣ, ಸಾಧಾರಣ ಮೈಕಟ್ಟು, ತಲೆಯ ಮೇಲೆ ಕಪ್ಪನೆಯ ಗುಂಗರು ಕೂದಲು ಹೊಂದಿರುತ್ತಾನೆ. ಇವನು ಕನ್ನಡ, ಹಿಂದಿ, ಮರಾಠಿ ಭಾಷೆಯನ್ನು ಮಾತನಾಡುತ್ತಾನೆ. ಮನೆಯಿಂದ ಹೋಗುವಾಗ ಬೂದು ಬಣ್ಣದ ಪೂರ್ತಿ ತೋಳಿನ ಶರ್ಟ್ ಮತ್ತು ನೀಲಿ ಬಣ್ಣದ ಪ್ಯಾಂಟ್ ತೊಟ್ಟಿರುತ್ತಾನೆ. ಇವನ ಸುಳಿವು ಸಿಕ್ಕಿದವರು ದಾಂಡೇಲಿ ಪೊಲೀಸ್ ಠಾಣೆಯ ಮೊಬೈಲ್ ಸಂಖ್ಯೆ 7676312045 ಈ ಸಂಖ್ಯೆಗೆ ಕರೆ ಮಾಡಿ ವಿಷಯ ತಿಳಿಸಬೇಕಾಗಿ ವಿನಂತಿ. ಪ್ರಕಟಣೆ ಕೇಳಿದಿರಿ. ಆಕಾಶವಾಣಿ ಕಾರವಾರ ಜನಪದ ಸಂಗೀತ. ನಲವತ್ತೈದು ವರ್ಷ ಮೇಲ್ಪಟ್ಟ ಬಿಪಿಎಲ್ ಕಾರ್ಡ್ ಹೊಂದಿರುವವರಿಗೆ ದಂತಭಾಗ್ಯ ಯೋಜನೆ ಓರಲ್ ಹೆಲ್ತ್ ಪಾಲಿಸಿ ಅಡಿಯಲ್ಲಿ ಸಂಪೂರ್ಣ ದಂತ ಪಂಕ್ತಿ, ಇಲ್ಲವೇ ಮೂರು ಅಥವಾ ಅದಕ್ಕಿಂತ ಹೆಚ್ಚು ಹಲ್ಲುಗಳನ್ನು ಕಳೆದುಕೊಂಡವರಿಗೆ ಉಚಿತವಾಗಿ ಕೃತಕ ದಂತ ಪಂಕ್ತಿಯನ್ನು ನೀಡಲಾಗುವುದು. ಕರ್ನಾಟಕ ಸರ್ಕಾರದಿಂದ ದೇಶದಲ್ಲೇ ಪ್ರಪ್ರಥಮ ಬಾರಿಗೆ ದಂತಭಾಗ್ಯ ಯೋಜನೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ನಿರ್ದೇಶನಾಲಯದ ಪ್ರಕಟಣೆ. ಮಾಘ ಫಾಲ್ಗುಣ ಮಾಸ ಶಿಶಿರ ಋತು, ಜನವರಿ ಮಾರ್ಚ್ ಮಧ್ಯೆ ಹಾಲು, ತುಪ್ಪ, ಎಣ್ಣೆ, ಅಕ್ಕಿಗಳಿಂದ ತಯಾರಿಸಿದ ಆಹಾರ ಅತ್ಯುತ್ತಮ. ಶೀತ ಹೆಚ್ಚು, ಜೊತೆಗೆ ಒಣಹವೆ, ಖಾರದ ಆಹಾರ, ಕಹಿ, ಒಗರು ಪದಾರ್ಥ ವರ್ಜಿಸಿ. ತಂಪು ಪಾನೀಯ ನಿಷಿದ್ಧ. ಬಿಸಿನೀರು ಸೇವನೆ, ದೇಹಕ್ಕೆ ಅಭ್ಯಂಜನ, ವ್ಯಾಯಾಮ ಅತಿ ಉತ್ತಮ. ಉತ್ತಮ ಆಹಾರ ಪದ್ಧತಿ, ಶಿಶಿರ ಋತುವಿನಲ್ಲಿ ಆರೋಗ್ಯ ವೃದ್ಧಿ. ಆಯುಷ್ ಉವಾಚ, ಆಯುಷ್ ಪದ್ಧತಿ ನಿಮ್ಮ ಆರೋಗ್ಯ ಸಂಗಾತಿ. ಪ್ರಕಟಣೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನ. ಜನಪದ ಸಂಗೀತದಲ್ಲಿ ಕೇಳಿ ಲಕ್ಷ್ಮೀ ಚಂದ್ರಕಾಂತ್ ಗೌಡ ಅವರಿಂದ ಜನಪದ ಹಾಡುಗಳು. ತನ ಮಗಳ ತೊಡೆ ಮೇಲೆ ಕುಳ್ಳಿ ಚೀಕಂಡೆ ಏನ ಕೆನ್ನೆ ಕುದುರೆಲ್ಲ ಬಳೋಗಿರೋ ತನ ಮಗಳ ತೊಡೆ ಮೇಲೆ ಕುಳ್ಳಿ ಚೀಕಂಡೆ ಕೆನ್ನೆ ಕುದುರಲ್ಲ ಬಳೋಗ್ಯಾಳು ಕುದುರೆಲ್ಲ ಬಳಗಳೋ ನಾಳವೇ ಏನಾಗಬೇಕೆ ಮಗಳೇ ಬಳ ಉಳಿಯೋಲ ಬಳಗಳ ತಾಯೆ ಕೇಳೇ ಏನಾಗಬೇಕೆ ಮಗಳೇ ಬಳ ಉಳಿಯೋ ಮನ್ನಗೆ ನಾಲೇಳಿದ ಮಾತೇನೋ ಲೊಟ್ಟಿ ಒಳಗಿರುವ ಚಿರ ಕವಲಿಯೋ ಲೊಟ್ಟಿ ಒಳಗಿರುವ ಚಿರ ಕೌಲಿಯೋ ಒಳಗಿರುವ ಚಿರ ಕೌಲಿ ಕೊಟ್ಟಾರೆ ಕ್ವಾಟರ ತೋ ಮೆಟ್ಟ ಗಳಿಯಾನೋಟಿ ಒಳಗಿರುವ ಚಿರ ಕೌಲಿ ಕೊಟ್ಟಾರೋ ಕ್ವಾಟರ ತೋ ಮೆಟ್ಟ ಮಗಳೇ ಬಳ ಉಳಿಯೋ ಒಳಗಿರುವ ಚಿರ ಕೌಲಿ ಕೊಟ್ಟೋ ಲೇಣ ಬೆಗ ಮಗಳೇ ಬಳ ಉಳಿಯೋಕೆ ಮಗಳೇ ಬಳ ಉಳಿ ಬಳೆ ಬಾಗಿಲ ಮುಂದಿನ ರಚೋ ಮರವೋ ಮಗಳ ಬಳ ಉಳಿತಾಯೇ ಕೇಳೆ ಬಾಗಿಲ ನಂಬಿರುವ ಚಚ ಮರವೋ ಬಾಗಿಲ ಮುಂದಿನ ಚಚ ಮರ ಕೊಟ್ಟರ ತೋ ಬಾಗಿಲ ಮೆಟ್ಟೆ ಗಳಿಯಾನೋ ಚಚ ಮರ ಕೊಟ್ಟರ ತೋ ಬಾಗಿಲ ಮೆಟ್ಟ ಹೊಟ್ಟೆ ಒಳಗೆಲ್ಲ ಕಳ ಮಳಿಯೋ ಮಗಳೇ ಮೆಟ್ಟಂಗಳಗಳವಾಗೆ ಹೊಟ್ಟೆ ಒಳಗಲ್ಲ ಕಳ ಮಳಿಯೋ ಒಳಗಲ್ಲ ಕಳ ಮಳೆ ಕಂಗಳ ಮಳಿಯೋ ಹುಟ್ಟಿಲ್ಲ ಮಗಳೇ ನೆರ ಮನೆಯೋ ಕಳಕಳ ಮಳೆ ಕಂಗಳ ಮಳೆಯೋ ಒಟ್ಟೈ ದಾಮಗಳೇ ನರ ಮನೆಗೋಗುವಾಗೆ ಮಗಳಂತಾರುವ ಬರ ಕೊಳೋ ಮಗಳ ನರ ಮನೆಗೋಗುವಾಗೆ ಮಗಳಂತಾರುವ ಬರೀ ಕೊಳೋವಾಗೆ ಮನೆಯ ಭಿನ್ನದಾವೋ ಮನೆ ಮಗಳೇ ಕೊಳ್ಳೋ ತೆಣೆ ಮ್ಯಾನೋಗಳಾದ ಮನೆಯೇ ಭಿನ್ನದಾವೋ ಮನೆ ಮಗಳೇ ಕೊಳ್ಳೋ ತೆಣೆಯೋ ಮಗಳೇ ಕೊಳ್ಳು ತೆಣೆ ಮೇಲೆ ಅಪ್ಪ ಕೇಳೋ ಮಗಳಂತ ರುವ ಬರ ಕೊಳೋ ಬರ್ಕೊಳ್ಳೋ ಪಲ ಕೇಳೋ ರುವ ನೋಡ ಜಾನ ಮರ ಕೊಳ್ಳೋಂತರುವ ಬರ್ಕೊಳ್ಳೋಲಪ್ಪ ಕೇಳೋ ರುವ ನೋಡ ಜಾನ ಮರ ಕೊಳ್ಳೋ ಹಾಡ ಕಲತೆಯೋ ಕಲ ಕಲತೆ ಮರದೆಯೋ ಮಳೆಯಿರುವ ಚಲೋ ಕಲ ಕಲುತೆ ಮರದೆಯೋ ಕಲ ಒಳಗಿರುವ ಗುಮೋರಿಯೋಳಗಿನ ಬಂಗ್ರಿ ಗಣೆ ಕೇಳೋ ಬೆಂಗಡ ಕಲಾತೆಯೋ ಕಲ್ಲ ಮೇಲೆ ಬಂಗ್ರಿ ಮಗಳೇ ಕಾಯ ತಿಂದಾಡ ಕಲಾತೆಯೋ ಭಗತರ ಮಗಳೇ ಕಾಯ ತಿಂದಾಡ ಕಲಾತೆಯೋ ತಿಂದಾಡ ಕಲತೆ ಭಗತರ ಮಗನೇ ಎಲ್ಲ ತಿಂದಾಡ ಮರ ಹಾಕೊಂಡು ತಿಂದಾಡ ಕಲ್ತೆ ಭಗತರ ಮಗಳೇ ಬೆಲ್ಲ ತಿಂದಾಡ ಮರ ತೆಯೋ ಬರಿ ಗಿಡ ಉಟ್ಟಿಗೆ ಬರಿಗೆ ನೆರಳಾಗಿದ್ದು ಮನೆಗೆ ಇರವಾದೆ ಉಟ್ಟ ಮನೆಗೆ ಇರವಾದ ನಡೆದವೋ ನೀ ಕೊಟ್ಟ ಮನೆಗೆ ಜನಪದ ಸಂಗೀತದಲ್ಲಿ ಲಕ್ಷ್ಮೀ ಚಂದ್ರಕಾಂತ್ ಗೌಡ ಅವರಿಂದ ಜನಪದ ಹಾಡುಗಳನ್ನು ಕೇಳಿದಿರಿ. ಕೇಳುಗರೆ, ನಾಳೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು ಹೀಗಿವೆ. ನಾಳೆ ಬೆಳಿಗ್ಗೆ 6:05 ಎಂಎ ವೆಂಕಟರಾಮ ಅವರಿಂದ ಚಿಂತನ, ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ಪ್ರಾಯೋಜಿತ ಕಾರ್ಯಕ್ರಮ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ, ಪ್ರಾಯೋಜಕರು ವಿಕಾಸ ಅಕಾಡೆಮಿ ಕಲಬುರಗಿ. Oh.